ಜೋಕೋವಿಚ್ ವಿರುದ್ದ ಭಾರತದ ದಕ್ಷಿಣೇಶ್ವರ್ ಸುರೇಶ್ 6-4 ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. 32ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಕಜಕಿಸ್ತಾನದ ಬಿಬಿತ್ ಸುಖಾಯಾ ವಿರುದ್ದ 6-1, 6-2 ಅಂತರದಲ್ಲಿ ಭಾರತದ ಆರ್ಯನ್ ಶಾ ಪರಾಭವಗೊಂಡಿದ್ದಾರೆ. ಇದಕ್ಕೂ ಮೊದಲು ಭಾರತದ ಕರಣ್ ಸಿಂಗ್ ವಿರುದ್ದ 6-2, 6-4 ಅಂತರದಲ್ಲಿ ಕ್ರೊಯೇಷ್ಯಾದ ಬೋರ್ನಾ ಗೋಜೋ ಜಯ ಸಾಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಘಟನೆ, 2 ಬಾರಿ ಮರಣೋತ್ತರ ಪರೀಕ್ಷೆ, ಸತ್ಯಕ್ಕೆ ದೂರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ಕುಸಿತ, ಸಂಸದ ಜಗದೀಶ್ ಶೆಟ್ಟರ್ ಆರೋಪ. ವಿಜಯ್ ಹಜಾರೆ ಎಲೈಟ್ ಟ್ರೋಫಿ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ರಾಜಸ್ಥಾನ ವಿರುದ್ದ ಕರ್ನಾಟಕ ತಂಡಕ್ಕೆ ಭರ್ಜರಿ ಜಯ. ಹಾಗೂ ಬೆಂಗಳೂರು ಓಪನ್ ಟೆನಿಸ್, 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ದಕ್ಷಿಣೇಶ್ವರ್ ಸುರೇಶ್ಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಮಲೆನಾಡಿನ ಹಕ್ಕಿಯೇ ಬಾ, ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ, ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸಾಧನೆ ಪರಮ ಪದ ತಪವೇ ಸಾಧನೆಯ ಓಂಕಾರ. ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ತಿಳಿಯಬೇಕು ಗೆಲುವಾಗುಟ್ಟು ಗೆದ್ದರೆ ಇಲ್ಲಿ ಜೀವನ ಉಂಟು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿ. ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿ ಅಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರಿ ಹಿಡಿಸ್ತಾರೆ. ರಿಪೋರ್ಟ್ ಪಾಯಿಂಟ್ ನಲಾಲ ತೋರಿಸ್ತಾರೆ. ನಿನ್ನ ದುಡಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸರ್ವಕ್ರೆಂಟ್ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಕುರಿತು ಶ್ರೀಮತಿ ಪ್ರಭಾಕರ್ ರಶ್ಮಿ ರೆಡ್ಡಿ ಮುಜ್ಜುಮಿಲ್ ಹಾಗೂ ರಮೇಶ್ ಎಚ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ವಿಷಯ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಮತಿ ಪ್ರಭಾಕರ್ ರಶ್ಮಿ ರೆಡ್ಡಿ ಅವರು, ಸಹಾಯಕ ಕೃಷಿ ನಿರ್ದೇಶಕರು ಮುಖ್ಯ ಕಚೇರಿ ಶಿವಮೊಗ್ಗ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಶಿವಮೊಗ್ಗ. ಈಗ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್, ಹಾಗೂ ನಮಸ್ಕಾರ. ನಮಸ್ತೆ ಸರ್. ಇನ್ನು ನಮ್ಮ ಜೊತೆಗೆ ಮುಜಾಮಿಲ್ ಅವರು ಇದ್ದಾರೆ. ಇವರು ದಾವಣಗೆರೆ ಜಿಲ್ಲೆಯ ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ನ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ರಮೇಶ್ ಎಚ್ ಅಂತ ಹೇಳ್ಬಿಟ್ಟು, ಇವರು ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾಗಿ ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಉದ್ದೇಶ ಮತ್ತೆ ಇದರ ಒಂದು ಮುನ್ನುಡಿಯಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ತಾವು ಹೇಳಬೇಕು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಇದು ಒಂದು ರೈತರಿಗೆ ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯ ತರುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಮಾ ಸಂಸ್ಥೆ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತಿದೆ. ಆಕ್ಚುಲಿ ಸದ್ರಿ ಯೋಜನೆ ಇದು ಕ್ಷೇತ್ರ ಆಧಾರಿತ ಹಾಗೂ ಇಳುವರಿ ಆಧಾರಿತ ಯೋಜನೆ ಆಗಿರುತ್ತದೆ. ಈಗ ಈ ಒಂದು ಯೋಜನೆಗೆ ಕರ್ನಾಟಕ ರೈತ ಸುರಕ್ಷಾ ಅಂತ ಯಾಕೆ ಹೆಸರಿಟ್ಟರು ಅಂತ ಹೇಳ್ಬೋದಾ ಮೇಡಮ್? ಸರ್, ಆಕ್ಚುಲಿ ಇದು ಮುಂಚೆ ಅಂದ್ರೆ 2022 ಇದು ಆಕ್ಚುಲಿ ಬರೀ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಾನೆ ಇತ್ತು. ಬಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪಾಲು 50% ಅನುಪಾತದಲ್ಲಿ ಇತ್ತು. ಕರ್ನಾಟಕ ರೈತ ಸುರಕ್ಷಾ ಬಂದಾಗಿಂದ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚಿನ ಪಾಲ್ ಇರೋದ್ರಿಂದ 10% ಹೆಚ್ಚಿನ ಪಾಲ್ ಇರೋದ್ರಿಂದ ಇದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೆಯಕ್ ಶುರು ಮಾಡಿದೆ. ಅಂದ್ರೆ ಮರುನಾಮಕರಣ. ಮರುನಾಮಕರಣ ಬೆಳೆ ಹಾನಿಗೆ ಕುರಿತು ಇದು ಲಾಸ್ ಹೆಂಗ್ ಫಿಕ್ಸ್ ಆಗುತ್ತೆ ಅಂದ್ರೆ, ಪ್ರತಿ ವರ್ಷ ನೀವು ನೋಂದಣಿ ಆಗಿ ಕೊನೆ ದಿನಾಂಕ ನಂತರ ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ. ಪ್ರತಿ ಹೋಬಳಿ ಮಠದಲ್ಲಿ ಗ್ರಾಮ ಪಂಚಾಯತಿನಲ್ಲಿ 10 ಪ್ರಯೋಗಗಳು ಇಲ್ಲ, ಹೋಬಳಿ ಮಠದಲ್ಲಿ 8 ಪ್ರಯೋಗಗಳು. ಈ ಬೆಳೆ ಕಟಾವು ಪ್ರಯೋಗದ ಇಳುವರಿ ಆಧಾರದ ಮೇಲೆ ಅಂದ್ರೆ ಏನಾಗುತ್ತೆ, ನಿಮಗೆ ಬೆಳೆ ಕಟಾವು ಪ್ರಯೋಗದಲ್ಲಿ ಆಕ್ಚುಯಲ್ ಇಳುವರಿ ಅಂದ್ರೆ ಈ ವರ್ಷ ನಿಮಗೆ ಎಷ್ಟು ಇಳುವರಿ ಬಂದಿರತ್ತಲ್ಲ, ಆ ಇಳುವರಿನ ನಮ್ಮ 7 ವರ್ಷದ ಹಳೆಯ ಸರಾಸರಿ ಇಳುವರಿಯಿಂದ ಮೈನಸ್ ಮಾಡಿದಾಗ ಕಡಿಮೆ ಇದ್ದಾಗ ಮಾತ್ರ ನಿಮಗೆ ಅಂದ್ರೆ ನಿಮ್ದು 7 ವರ್ಷದ ಸರಾಸರಿ ಇಳುವರಿಕ್ಕಿಂತ ಈ ವರ್ಷ ಬಂದಿರೋ ಇಳುವರಿ ಕಮ್ಮಿ ಇದ್ರೆ ಅವಾಗ ನಿಮಗೆ ಇದು ಬೆಳೆ ವಿವರ ಅಂದ್ರೆ ಎಷ್ಟು ಲಾಸ್ಗೆ ಪರ್ಸೆಂಟೇಜ್ ಅನುಗುಣವಾಗಿ ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇದೊಂದು ಕ್ಯಾಲ್ಕುಲೇಷನ್ ಪದ್ಧತಿ. ಇದು ನಾನು ಹೇಳ್ದಂಗೆ ಈ ಯೋಜನೆ ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಅಂದ್ರೆ, ಈಗ ಹೇಳಿದ್ದು ನಾನು ಇಳುವರಿ, ಇಳುವರಿ ಪ್ರತಿ ಬೆಳೆ ಕಟಾವು ಪ್ರಯೋಗದಿಂದ ನಾವು ಮಾಡ್ಲಾಗ್ತಿದ್ವಿ. ಇದ್ರಾಗೆ ನೀರಾವರಿ ಮತ್ತೆ ಮಳೆ ಆಶ್ರಿತ ನೀರಾವರಿನಲ್ಲಿ ಎಷ್ಟು ನಿಮಗೆ ಅಂದ್ರೆ, ನಾವು ಪ್ರತಿ ವರ್ಷ ನೀವು ಕಟ್ ಆದ್ಮೇಲೆ ನಮಗೆ ಇವ್ರು ಓರಿಯೆಂಟಲ್ ಸಂಸ್ಥೆ, ಈಗ ನಮ್ ಶಿವಮೊಗ್ಗ ಜಿಲ್ಲೆಗೆ ಓರಿಯೆಂಟಲ್ ಸಂಸ್ಥೆ ಇನ್ಶೂರೆನ್ಸ್ ಕಂಪನಿ ನೇಮಕಗೊಂಡಿರ್ತಾರೆ. ಇವರು ನಮಗೆ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಹೋಬಳಿನಲ್ಲಿ ಕ್ರಾಪ್ ವೈಸ್ ಅಂದ್ರೆ ಬೆಳೆವಾರು ಎಷ್ಟು ಪ್ರೀಮಿಯಂ ಕಟ್ಟದಾರೆ, ಎಷ್ಟು ಬೆಳೆ, ಈಗ ನಾನು ಏನ್ ಕ್ಯಾಲ್ಕುಲೇಷನ್ ಹೇಳಿದ್ವಲ್ಲ ಇಳುವರಿ ಥ್ರೆಶೋಲ್ಡ್ ಮೈನಸ್ ಆಕ್ಚುಯಲ್ ಇಳುವರಿ, ಆತರ ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ಹೋಬಳಿಗೆ ಇವ್ರು ನಮಗೆ ಕ್ಯಾಲ್ಕುಲೇಷನ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಕೆಲವು ನಿಮ್ಮ ಈಗ ಏನಾಗುತ್ತೆ, ನಿಮ್ ಪಕ್ಕದ ಜಮೀನ್ ಅವ್ರಿಗೆ ಬಂದಿರತ್ತೆ ಇವ್ರಿಗೆ ಬಂದಿರಲ್ಲ ಅಂತ ನೀವು ಹೇಳ್ತೀರಾ. ಇಲ್ಲಿ ಏನಾಗಿರುತ್ತೆ, ಇದೊಂದ್ ರೀಸನ್ ಇದೆ. ಈಗ ನಿಮ್ದು ಮಳೆ ಆಶ್ರಿತ ಇರುತ್ತೆ, ಇವೊಂದು ನೀರಾವರಿ ಇರುತ್ತೆ. ಬಟ್ ಇನ್ನೊಂದ್ ಏನಾಗಿರುತ್ತೆ, ಅಲ್ಲಿ ಕ್ರಾಪ್ ಮಿಸ್ ಮ್ಯಾಚ್ ಅಂತಾನು ಒಂದು ಆಗಿರುತ್ತೆ. ಏನಂದ್ರೆ ನೀವು ಕ್ರಾಪ್ ಇನ್ಶೂರೆನ್ಸ್ ನೋಂದಣಿ ಮಾಡ್ಬೇಕಾದ್ರೆ ಮುಸ್ಕಿನ್ ಜೋಳ ಅಂತ ನೀವು ನೋಂದಣಿ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ವಿಮಾ ಕಟ್ಟಿರ್ತೀರಾ. ಬಟ್ ಬೆಳೆ ಸಮೀಕ್ಷೆ ಟೈಮ್ನಲ್ಲಿ ನೀವು ಫಾರ್ಮರ್ ಆಪ್ ಮುಖಾಂತರನು ಮಾಡಬಹುದು, ಇಲ್ಲಾಂದ್ರೆ ಖಾಸಗಿ ನಿವಾಸಿ ಬಂದು ನಿಮ್ ಬೆಳೆನಲ್ಲಿ ಬೆಳೆ ಸಮೀಕ್ಷೆ ಮಾಡಿದಾಗ ಅಲ್ಲಿ ಭತ್ತ ಇಲ್ಲ ರಾಗಿ ಇದ್ದಾಗ ಏನಾಗತ್ತೆ, ಇದು ಕ್ರಾಪ್ ಮಿಸ್ ಮ್ಯಾಚ್ ಆಗಿರುತ್ತೆ. ಅಡಿಕೆ ಅಂದ್ರೆ ಸರ್ ಅದು ಹವಾಮಾನ ಆಧಾರಿತ, ಅದು ಬೇರೆನೆ ಫುಲ್ ಇನ್ಶೂರೆನ್ಸ್ ಇಲ್ಲ, ಅದು ಅಡಿಕೆಗೆ ಬೇರೆ ಸರ್, ಅದು ಅಡಿಕೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ. ಸರ್ ಆಕ್ಚುಲಿ ಇದು ಏನು ಅಂದ್ರೆ, ಇದರಲ್ಲಿ ಮೂರ್ ಹಂತದಲ್ಲಿ ನಾವು ಕ್ಲೈಮ್ ಕೊಡ್ತೀವಿ. ಇವನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮೂರ್ ಹಂತದಲ್ಲಿ ಕ್ಲೈಮ್ ಕೊಡ್ತೀವಿ. ಒಂದು ಪ್ರಿವೆಂಟೆಡ್ ಸೋಯಿಂಗ್ ಅಂತ, ಅಂದ್ರೆ ಬಿತ್ತನೆ ಫೇಲ್ ಆದಾಗ ಟೈಮಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಮೇಲೆ ಡಿಪಾರ್ಟ್ಮೆಂಟ್ಗೆ ವರದಿ ಕಳಿಸ್ತಾರೆ ಪಂಚಾಯತಿ ವ್ಯಾಪ್ತಿದು ಪ್ರಿವೆಂಟೆಡ್ ಸೋಯಿಂಗ್ದು. ಅದ್ರ ಬೇಸ್ ಮೇಲೆ ಸಮ್ಮಿನ್ಸ್ ಓಡಿ ಏನ್ ವಿಮಾ ಮೊತ್ತ ಇರುತ್ತೆ ಅದರಲ್ಲಿ 25% ಆ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಜನ ವಿಮೆ ಕಟ್ಟಿರ್ತಾರೆ ಅವರೆಲ್ಲರಿಗೂ ಹಣ ಸಂದಾಯ ಮಾಡುವಂತ ಕೆಲಸ ಆಗುತ್ತೆ. ಎರಡನೇದು ILA ಅಂತ, ಅಂದ್ರೆ ಇಂಡಿವಿಜುವಲ್ ಲಾಸ್ ಅಸೆಸ್ಮೆಂಟ್ ಅಂತ, ಅಂದ್ರೆ ವೈಯಕ್ತಿಕವಾಗಿ ಏನನ್ನ ಹಾನಿ ಉಂಟಾದ್ರೆ ಹಾನಿಯಾದ 48 ಗಂಟೆ ಒಳಗಡೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಕಂಪನಿಯ ಟೋಲ್ ಫ್ರೀ ನಂಬರ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಒಂದು ಏನು ಲಾಸ್ ಆಗಿರುತ್ತೆ ಆ ಹೊಲಕ್ಕೆ ಸಂಬಂಧಪಟ್ಟ ವಿಮಾಧಿಕಾರಿಗಳು ಮತ್ತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಜಾಯಿಂಟ್ ಸರ್ವೆ ಮಾಡಿ ಎಷ್ಟು ಪರ್ಸೆಂಟ್ ಲಾಸ್ ಆಗಿರುತ್ತೆ ಅದನ್ನ ನಿಮ್ಮ ಒಂದು ಖಾತೆಗೆ ಜಮಾ ಮಾಡುವಂತ ಕೆಲಸ ನಡೆಯುತ್ತೆ. ಇನ್ನು ಮೂರನೇದು CC ಬೇಸ್ಮೆಂಟ್, ಅಂದ್ರೆ ಈಗ ಮೇಡಮ್ ಅವ್ರು ಹೇಳಿದ್ರಲ್ಲ ಬೆಳೆ ಕಟಾವು ಪ್ರಯೋಗದ ಆಧಾರದ ಮೇಲೆ ಕೊಡ್ತಾರೆ. 4 ಇಲಾಖೆಯಲ್ಲಿ ಬೆಳೆ ಕಟಾವು ಪ್ರಯೋಗ ನಡೆಯುತ್ತೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತೆ RDPR ಪಂಚಾಯತ್ ರಾಜ್ ಇಲಾಖೆಯಿಂದ. ಈ 4 ಇಲಾಖೆಯಿಂದ ಏನ್ ಇಳುವರಿ ಬಂದಿರುತ್ತೆ ಅದು 7 ವರ್ಷದ ಸರಾಸರಿ ಇಳುವರಿ ತಗೊಂಡು ಅದ್ರ ಆಧಾರದ ಮೇಲೆ ನಿಮಗೆ ಕ್ಲೈಮ್ ಬರುತ್ತೆ. ಆಕ್ಚುಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಸಂಬಂಧಪಟ್ಟ ಇಲಾಖೆಯವರು ಮತ್ತೆ ವಿಮಾ ಅಧಿಕಾರಿಗಳು ಭೇಟಿ ಮಾಡ್ತಾ ಇದ್ರು ಸರ್. ನಿಮ್ಮ ನಿಯರ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಮಾಹಿತಿ ಮುಟ್ಟಿಸಿದ್ರೆ ಅವ್ರ ಸಂಬಂಧಪಟ್ಟ ಇನ್ಸೂರೆನ್ಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಅದ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇದ್ರು. ವಿಥೌಟ್ ಕಂಪ್ಲೇಂಟ್ ರಿಜಿಸ್ಟರ್ ನಾವು ಯಾವ್ದೇ ರೀತಿ ಆಕ್ಷನ್ ತೊಳಕ್ ಬರಲ್ಲ ಸರ್. ಈಗ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಆ ನಂಬರ್ ಮೇಲೆ ನೀವು ಫಾಲೋ ಅಪ್ ಮಾಡಬಹುದು ಸರ್. ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ ರೆಫರೆನ್ಸ್ ನಂಬರ್, ನಿಮಗೆ ಹಾನಿ ಆಗಿರೋ 48 ಗಂಟೆ ಒಳಗಡೆ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು ಸರ್. NPCI ಫೇಲ್ ಕೇಸಸ್ ಅಂದ್ರೆ ಇವರು ರೈತರು ತಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಜೋಡಣೆ ಮಾಡಿ ಬ್ಯಾಂಕ್ ಅವರು NPCI ಮ್ಯಾಪಿಂಗ್ ಮಾಡ್ಬೇಕಾಗತ್ತೆ. ಆ ಮಾಹಿತಿನ ಅವ್ರ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಕೊಟ್ರೆ ಅವಾಗ ಅವರು NPCI ಆಗಿದೆ ಅಂತ ಆಗಿ ರಿಪೋರ್ಟ್ ನಮಗೆ ಇಂಟರ್ನ್ ಹೆಡ್ ಆಫೀಸ್ ಹೋಗುತ್ತೆ. ಅದರ ಪ್ರಕಾರ ಇದು NPCI ಲಿಂಕ್ ಆಗಿ ಅವರಿಗೆ ವಿಮಾ ಮೊತ್ತ ಬರುತ್ತೆ ಸರ್, ಪರಿಹಾರ ಮೊತ್ತ. ಓನ್ಲಿ ಆಧಾರ್ ಜೋಡಣೆ ಆಗಿರುತ್ತೆ ಅವ್ರ ಬ್ಯಾಂಕ್ನವ್ರದು, ಅದು NPCI ಮ್ಯಾಪಿಂಗ್ ಕೂಡ ಮಾಡ್ಬೇಕು. ಅದು ಬ್ಯಾಂಕ್ನವ್ರಿಗೆ ನೀವು ಪದೇ ಪದೇ ಹೋಗಿ ಸರ್ NPCI ಆಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಬರೀ ಆಧಾರ್ ಜೋಡಣೆ ಮಾಡಿದ್ರೆ ಆಗಲ್ಲ ಅದು. ಇಲ್ಲ ಇನ್ನೊಂದು ಆಪ್ಷನ್ ಇದೆ ಸರ್, ಸಪೋಸ್ ಬ್ಯಾಂಕ್ನವರು ಇದ್ ಮಾಡ್ತಿಲ್ಲ ಅಂದ್ರೆ ಹೊಸದಾಗಿ ಪೋಸ್ಟಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ತಕ್ಷಣ ಅದು NPCI ಹೊಸ ಅಕೌಂಟ್ ಇರೋದ್ರಿಂದ NPCI ಸೀಡಿಂಗ್ ಆಗತ್ತೆ, ತಕ್ಷಣ ಅವರಿಗೆ ಅಮೌಂಟ್ ಬರುತ್ತೆ. ಪೋಸ್ಟಲ್ ಅವರು ಖುದ್ದಾಗಿ ಬಂದು ಮನೆ ಬಾಗಿಲಿಗೆ, ನೀವು ಇನ್ ಕೇಸ್ ನಿಮ್ ಬಾಗ್ನಲ್ಲಿ ಪೋಸ್ಟ್ ಮ್ಯಾನ್ಸ್ ಇರ್ತಾರಲ್ಲ, ಅವ್ರ ನಿಮ್ ಮನೆ ಬಾಗಿಲಿಗೆ 0 ಬ್ಯಾಲೆನ್ಸ್ ಅಕೌಂಟ್ ನಲ್ಲಿ ಓಪನ್ ಮಾಡಿದ್ರೆ ತಕ್ಷಣ ಇದಾಗುತ್ತೆ. ಇದ್ರ ಮುಂದಿಂದ ಇದು ನೀವು ಇಲ್ಲಾಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಸೊರಬನಲ್ಲಿ ನೀವು ವಿಚಾರಿಸಿದ್ರೆ ಅವರಿನ್ನೂ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಸರ್. ಬಟ್ ಇದು NPCI ಮ್ಯಾಪಿಂಗ್ ಆದ್ರೆ ಮಾತ್ರ, ಬರೀ ಆಧಾರು ಮತ್ತೆ ಬ್ಯಾಂಕ್ ಅಕೌಂಟ್ ಜೋಡಣೆ ಅಲ್ಲ ಸರ್. ಇಂಥವು ನಾವು ಏನ್ ಮಾಡ್ತಿದ್ವಿ, ಈಗ ಬ್ಯಾಂಕ್ನವರು ಸ್ಪಂದಿಸ್ತಿರ್ಲಿಲ್ಲ ಅಂತ ನಮ್ಮ ಹತ್ರ ಈಗ ಆಲ್ರೆಡಿ 130 NPCI ಫೇಲ್ ಕೇಸಸ್ ಇದಾವೆ 2019 2023 ವರೆಗೆ. ಅದ್ರಾಗೆ ಮ್ಯಾಕ್ಸಿಮಮ್ ಈಗ 50% ಫಾರ್ಮರ್ಸ್ ಗೆ ನಾವು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಪೋಸ್ಟಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅಂತ ಕೇಸಸ್ ಈಗ ತಕ್ಷಣ ಅವರಿಗೆ ವಿಮಾ ಪರಿಹಾರ ಮೊತ್ತ ಹೋಗಿದೆ ಅವ್ರ ಅಕೌಂಟ್ಗೆ ಸರ್. ಈಗ 7 ವರ್ಷದ ಸರಾಸರಿ ಇಳುವರಿ ಅಂದ್ರೆ ಅದ್ರಾಗೆ ಉತ್ತಮವಾಗಿ 5 ವರ್ಷದ ಇಳುವರಿ ತಗೊಂತಾರೆ. ಈ ಮಾಹಿತಿ ನಿಮಗೆ ಯಾವಾಗ ಇವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಹೋಬಳಿಗೆ ಎಷ್ಟು ಪ್ಲಸ್ ಪ್ಲಸ್ ಆರ್ ಮೈನಸ್ ವಿಮಾ ಮೊತ್ತ ಬಂದಿರುತ್ತಲ್ಲ, ಈ ಮಾಹಿತಿ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲ ಸಹಾಯಕ ಕೃಷಿ ನಿರ್ದೇಶಕ ಕಂಪನಿ ಅವರು ನಮಗೆ ಕಳಿಸ್ತಾರೆ. ಯಾವ ಹೋಬಳಿಗೆ ಯಾವ ಗ್ರಾಮ ಪಂಚಾಯತಿಗೆ ಎಷ್ಟು ಇಳುವರಿ ಬಂದಿದೆ, ಎಷ್ಟು ಥ್ರೆಶೋಲ್ಡ್ ಇಲ್ಡ್ ಇದೆ, ಎಷ್ಟು ರೈತರ ವಂತಿಕೆ ಅದ್ರಾಗಿದೆ, ಎಷ್ಟು ಸೆಂಟ್ರಲ್ ಗವರ್ಮೆಂಟ್ ಶೇರ್ ಇದೆ, ಎಷ್ಟು ಇದಿದೆ, ಇಳುವರಿ ಪ್ಲಸ್ ಇದೆ ಮೈನಸ್ ಇದೆ, ಆ ಬೇಸಿಸ್ ಮೇಲೆ ಎಷ್ಟು ಅವರಿಗೆ ವಿಮಾ ಪರಿಹಾರ ಮೊತ್ತ ಬರುತ್ತೆ, ಇದೆಲ್ಲ ಡೀಟೇಲ್ಸ್ ಕಂಪನಿ ಅವರು ಯಾವಾಗ ಇದು ಇನಿಶಿಯೇಷನ್ ಆಗುತ್ತಲ್ಲ ಅವಾಗ ಮಾಹಿತಿ ಕೊಟ್ಟಿರ್ತಾರೆ. ಈ ಮಾಹಿತಿ ಆರ್ ಎಸ್ ಕೆ ಇಲ್ಲ ಎಡಿಎಸ್ ಸೊರ್ಬಾ ಆಫೀಸ್ ನಲ್ಲಿ ಹೋದ್ರೆ ಸಿಗುತ್ತೆ ನಿಮಗೆ ಸರ್. ಈ ಕ್ಯಾಲ್ಕುಲೇಷನ್ ಎಲ್ಲ ನಮಗೆ ಇನ್ಶೂರೆನ್ಸ್ ಕಂಪನಿಯಿಂದಾನೇ ಆಗ್ಬರುತ್ತೆ ಸರ್. ಬೆಳೆ ಕಟಾವ್ ಪ್ರಯೋಗದ ನಂತರ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಬೆಳೆ ಕಟಾವ್ ಪ್ರಯೋಗ ಆಗಿರುತ್ತೆ. ಈ ವರ್ಷದ ಆಕ್ಚುಯಲ್ ಇಳುವರಿ ಅಂದ್ರೆ ಪ್ರಾರಂಭಿಕ ಇಳುವರಿ ಎಷ್ಟಿದೆ ಅಂತ ಅವರು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಪ್ಲಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯವರು ಬೆಳೆ ಕಟಾವ್ ಪ್ರಯೋಗ ಮಾಡಿರ್ತೀವಿ. ಥ್ರೆಶೋಲ್ಡ್ ಈ ಲೆವೆಲ್ ಇವ್ರ ಕಂಪನಿ ಅವ್ರಿಗೆ ಅದು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಅವ್ರು ತಗೊಂಡಿರ್ತಾರೆ ಸರ್. ಸೊ ಅವ್ರ ಕಂಪನಿ ಅವ್ರಿಗೆ ಇದೆಲ್ಲ ಡೀಟೇಲ್ಸ್ ಅಲ್ಲಿಂದ ಸಿಗುತ್ತೆ. ಅವ್ರ ಇಂಟರ್ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಇಷ್ಟಿಷ್ಟು ಇದೆ ಅಂತ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾದ ರಮೇಶ್ ಅವರು, ಸರ್ ಇವಾಗ ಬ್ಯಾಂಕ್ ಅಲ್ಲಿ ನ್ಯಾಷನಲ್ ಲೆಜರ್ಡ್ ಬ್ಯಾಂಕ್ ಅಲ್ಲಿ ಕೂಡ ಇನ್ಶೂರೆನ್ಸ್ ಮಾಡಿಸಬಹುದು, ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಕೂಡ ಮಾಡಿಸಬಹುದು, ಸೇವಾ ಸಿಂಧು ಸಿಎಸ್ಸಿ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಕೂಡ ಅವರು ಇನ್ಶೂರೆನ್ಸ್ ಮಾಡಿಸಬಹುದು. ಇನ್ಶೂರೆನ್ಸ್ ಮಾಡಿಸಬೇಕಾದ್ರೆ ಅವರು ರೆಕಾರ್ಡ್ಸ್ ತಗೊಂಡು ಹೋಗಬೇಕಾಗಿರೋದು ಆರ್ ಟಿ ಸಿ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಫ್ರೂಟ್ ಐಡಿ ನಂಬರ್ಸ್ ಇಷ್ಟೆಲ್ಲ ಇರ್ಬೇಕಂತ ಹೇಳ್ತೀವಿ. ಇದು ಒಂದ್ ಎಕರೆ ಭತ್ತ ಬಿತ್ತಿದ್ರೆ ಬೆಳೆ ಮಳೆ ಬಂದು ಹಾಳಾದ್ರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಹಾಯಕರ ಕೃಷಿ ನಿರ್ದೇಶಕರ ಕೇಂದ್ರ, ಇಲ್ಲ ಹೆಲ್ಪ್ ಸೆಂಟರ್ ನಂಬರ್ಗೆ ಕಾಲ್ ಮಾಡಿದ್ರೆ 72 hours ಒಳಗಡೆ ಅವ್ರದ್ದು ಬೆಳೆ ಏನ್ ನಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅಧಿಕಾರಿ ವಿಮಾ ಸಂಸ್ಥೆ ಅಧಿಕಾರಿ ಬಂದ್ಬಿಟ್ಟು ಬೆಳೆ ಎಷ್ಟು ಅವ್ರದ್ದು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕಲೆಕ್ಟೆಡ್ ಡಾಕ್ಯುಮೆಂಟ್ಸ್ ಎಫ್ಐಆರ್ ಕಾಪಿ ಆಗಿರ್ಬೋದು, ಆ ಇನ್ಸಿಡೆಂಟ್ ಆಗಿರೋ ಫೋಟೋಸ್ ಆಗಿರ್ಬೋದು ಎಲ್ಲ ಯಾವ ರೀತಿ ಸಬ್ಮಿಟ್ ಮಾಡ್ತೀವಿ ಇನ್ಸೂರೆನ್ಸ್ ಕಂಪನಿಗೆ, ಅದೇ ರೀತಿ ನಿಮ್ಮ ಬೆಳೆ ಏನನ್ನ ಹಾನಿ ಆಗಿದ್ರೆ. ಏನ್ ಸರ್ ನಿಮಗೆ ಟೋಲ್ ಫ್ರೀ ನಂಬರ್ ಹೇಳಿದ್ರು, ಆ ನಂಬರ್ಗೆ ಹಾನಿ ಆದ 48 hours ಒಳಗಡೆ ನೀವು ದೂರನ್ನು ದಾಖಲಿಸಿದ್ರೆ ಸಂಬಂಧಪಟ್ಟ ವಿಮಾ ಅಧಿಕಾರಿಗಳು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಜಾಯಿಂಟ್ ಸರ್ವೆ ಮಾಡಿ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅದನ್ನ ರೈತರಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಒಂದು ವೇಳೆ ಆ ಒಂದು ಪಂಚಾಯತಿನಲ್ಲೇ ಪೂರ್ತಿ ಹಾಳಾಗಿದ್ರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 4 ಇಲಾಖೆಯವರು ಏನ್ ಬೆಳೆ ಕಟಾವ್ ಪ್ರಯೋಗ ಮಾಡ್ತಾರೆ ಅದ್ರದ್ದು ಇಳುವರಿ ಮತ್ತೆ 7 ವರ್ಷದ ಸರಾಸರಿ ಇಳುವರಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಜನ ಇನ್ಸೂರೆನ್ಸ್ ಮಾಡಿಸಿರ್ತಾರೆ ಅವರೆಲ್ಲ ಖಾತೆಗೂ ಆ ಒಂದು ವಿಮಾ ಹಣನ ತಲುಪಿಸೋ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ನಾವೊಂದು ಬೆಳೆಗೆ ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ ಈಗ ಉದಾಹರಣೆಗೆ ಹತ್ತಿ ಆಗಿರ್ಬೋದು, ಹತ್ತಿಗೆ ವಿಮಾ ಮೊತ್ತ 49,750 ಅದರಲ್ಲಿ ರೈತರ ಪಾಲು ಎಷ್ಟಿದೆ 2,487 rupees ರೈತರ ಪಾಲಿದೆ ಪ್ರತಿ ಹೆಕ್ಟೇರ್ಗೆ, ಪ್ರತಿ ಎಕರೆಗೆ 1,006 rupees ಇದೆ. 1,006 rupees ರೈತ ಏನಾದ್ರೂ ಅವರ ಒಂದು ಬೆಳೆದ ಹತ್ತಿ ಬೆಳೆಗೆ ಇನ್ಸೂರೆನ್ಸ್ ಮಾಡಿಸಿದ್ರೆ 100% ನಷ್ಟ ಆದ್ರೆ ಅವರಿಗೆ 49,750 rupees ಅವ್ರ ಖಾತೆಗೆ ಜಮಾ ಆಗುತ್ತೆ. ಈ ರೀತಿ ಅವ್ರ ಪ್ರಯೋಜನ ಪಡ್ಕೋಬಹುದು. ಮೇಡಮ್, ಈಗ ಈ ಒಂದು ಫಸಲ್ ಬಿಮಾ ಯೋಜನೆ ಪ್ರೀಮಿಯಂ ಬಂದ್ರೆ ಎಷ್ಟೆಷ್ಟು ಕಟ್ಟಬೇಕಂತ ಹೇಳ್ತೀರಾ ಬೆಳೆವಾರು? ಸರ್, ಈಗ ಬೆಳೆವಾರು ಈಗ ಶಿವಮೊಗ್ಗ ಜಿಲ್ಲೆಗೆ ಇರೋದೇ ಭತ್ತ ಮಳೆ ಆಶ್ರಿತ, ಆಮೇಲೆ ನೀರಾವರಿ, ಮೆಕ್ಕೆಜೋಳ ನೀರಾವರಿ ಮಳೆ ಆಶ್ರಿತ, ರಾಗಿ ಮತ್ತೆ ಜೋಳ. ಇದು ಹೋಬಳಿ ಮಟ್ಟದಲ್ಲಿ ಕೆಲವು ಶಿವಮೊಗ್ಗ ಮತ್ತೆ ಶಿಕಾರಿಪುರನಲ್ಲಿ ಕೆಲವು ಹೋಬಳಿ ಲೆವೆಲ್ ನಲ್ಲಿ ಇದೆ. ಅಂದ್ರೆ ಕ್ಷೇತ್ರ ಆಧಾರಿತ ನಾನು ಹೇಳ್ದಲ್ಲ, ಎಲ್ಲಿ ಪ್ರಮುಖ ಬೆಳೆ ಇರದೆ ಇಲ್ಲಿ ಮುಸ್ಕಿನ್ ಜೋಳ ಮತ್ತೆ ಭತ್ತ. ಸೊ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ವಿಮಾ ಘಟಕ ಅಂತ ಆಯ್ಕೆ ಮಾಡ್ತೀವಿ. ಇತರೆ ಬೆಳೆ ಅಂದ್ರೆ ಈಗ ರಾಗಿ ಮತ್ತೆ ಜೋಳ ಕಮ್ಮಿ ಕ್ಷೇತ್ರ ಇರೋದ್ರಿಂದ ಅದನ್ನ ಹೋಬಳಿ ಮಟ್ಟಕ್ಕೆ ವಿಮಾ ಘಟಕ ಅಂತ ಆಯ್ಕೆ ಮಾಡಿರ್ತೀವಿ. ಇದು ಅಧಿಸೂಚಿತ ಆಗಿರುತ್ತೆ ಬೆಳೆ ಮತ್ತು ಕ್ಷೇತ್ರ. ಸೊ ಈಗ ನಾನು ನೀವು ಕೇಳ್ದಂಗೆ ಈಗ ಭತ್ತ ನೀರಾವರಿಗೆ ವಿಮಾ ಮೊತ್ತ ಇರೋದು ಇಲ್ಲಿ ನಮಗೆ 93,250, ಅದ್ರಾಗೆ ರೈತರ ವಂತಿಕೆ 2% ಅಂದ್ರೆ ರೈತರು ಪರ್ ಹೆಕ್ಟೇರ್ಗೆ 1,865 ಕಟ್ಟಬೇಕಾಗತ್ತೆ. ಸೊ ಇದೇ ತರ ಬೇರೆ ವಿವಿಧ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಮೊತ್ತ ಇರುತ್ತೆ. ಇದನ್ನ ಯಾವ ತರ ನೀವು ಕೇಳ್ಬೋದು, ವಿಮಾ ಮೊತ್ತ ಯಾವ ತರ ಇದು ಆಯ್ಕೆ ಆಗಿರುತ್ತೆ? ಇದು ಪ್ರತಿ ವರ್ಷ ಬೆಳೆ ಸಾಲ ಪ್ರಮಾಣದ ಅಂದ್ರೆ ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಇದು ಸರ್ಕಾರದಿಂದ ನಮಗೆ ಅದು ಸೂಚನೆ ಆಗಿ ಬಂದಿರುತ್ತೆ, ನಿಗದಿ ಆಗಿರುತ್ತೆ ಸರ್ಕಾರದಿಂದನೇ. ಈಗ ರಮೇಶ್ ಅವರೇ, ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಿಂದ ಈ ಬೆಳೆ ವಿಮೆ ಕುರಿತು ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದೀರಾ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ, ಮತ್ತೆ ರೈತರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ, ಅವರು ಮುಂದೆ ಬರ್ತಾ ಇದಾರಾ, ಇಷ್ಟೊಂದೆಲ್ಲ ಸೌಲಭ್ಯ ಕೊಟ್ಟರು ಇಷ್ಟೊಂದೆಲ್ಲ ಇದು ಮಾಡಿದ್ರು ಹೇಗೆ ಅಂತ ಸ್ವಲ್ಪ ಹೇಳಿ ಸರ್? ಶಿವಮೊಗ್ಗ ಜಿಲ್ಲೆಯಲ್ಲಿ 6 ವರ್ಷದಿಂದ ನಾವು ನೋಡ್ತಿರೋ ಅವರಿಗೆ ರೈತರು ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಪರಿಹಾರವನ್ನು ತಗೊಳ್ತಾನೆ ಇದ್ದಾರೆ ಸರ್, ನಷ್ಟ ಪರಿಹಾರವನ್ನು ವರ್ಷ ವರ್ಷ ಮೋರ್ ದನ್ ಏನಲ್ಲ ಅಂದ್ರೆ 46,000 ಫಾರ್ಮರ್ಸ್ ನೋಂದಣಿ ಮಾಡಿಸ್ತಾ ಇದ್ದಾರೆ, ನೋಂದಣಿ ಮಾಡಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ. ಮುಜಾಮಿಲ್ ಅವರೇ, ಈಗ ದಾವಣಗೆರೆ ಜಿಲ್ಲೆಗೆ ಬಂದ್ರೆ ತಾವು ಯಾವ ರೀತಿಯಿಂದ ಈ ಒಂದು ವಿಚಾರ ಕುರಿತು ಅವರಿಗೆ ವಿಚಾರ ಮುಟ್ಟಿಸ್ತಕ್ಕಂತ ವ್ಯವಸ್ಥೆ ಆಗಿರ್ಲಿ ಅಥವಾ ಈ ಮಾಹಿತಿ ಕೊಡೋದಕ್ಕೋಸ್ಕರ ಅವ್ರಿಗೆ ಏನು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಜೊತೆಗೆ ಆ ಪ್ರತಿಕ್ರಿಯೆ ಯಾವ ರೀತಿಯಿಂದ ರೈತರಿಂದ ಮುಂದೆ ಬರ್ತಾ ಇದ್ದಾರ? ಸರ್, ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ನಮ್ಮ ಒಂದು ತಾಲೂಕು ಸಂಯೋಜಕರಾಗಿ ನೇಮಕ ಮಾಡಿದೀವಿ ನಮ್ಮ ಕಂಪನಿ ಕಡೆಯಿಂದ. ಆ ತಾಲೂಕು ಸಂಯೋಜಕರು ಪ್ರತಿದಿನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಳ್ಳಿಗಳಲ್ಲಿ ಪ್ರಧಾನ ಮಂತ್ರಿ ಪಾಠಶಾಲಾ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡು ರೈತರಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಅದೇ ರೀತಿ ಜನಗಳು ಈ ನಡುವೆ ಏನಾಗಿದೆ ಅಂದ್ರೆ ಸ್ವಲ್ಪ ಕಂಟಿನ್ಯೂ ಮಳೆ ಬರ್ತಾ ಇರೋದ್ರಿಂದ ಹೊರಗಡೆ ಬರ್ತಾ ಇಲ್ಲ ಜನಗಳು. ಸ್ವಲ್ಪ ಮಳೆ ಕಡಿಮೆ ಆದ್ರೆ ಖಂಡಿತ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ತಾವು ಎಷ್ಟು ಖರ್ಚು ಮಾಡ್ತೀರಾ, ನಿಮ್ಮ ಬೆಳೆಗೆ ಒಂದು ಸೇಫ್ಟಿ ಬೇಕು ಅಂದ್ರೆ ನಿಮ್ಮ ನಿಯರ್ ಆಗಿರೋಂತಹ ಬ್ಯಾಂಕ್ಗಳಾಗ್ಲಿ ಅಥವಾ ಗ್ರಾಮವನ್ನಾಗ್ಲಿ ಕಂಪ್ಯೂಟರ್ ಸೆಂಟರ್ ಆಗ್ಲಿ ಭೇಟಿ ಮಾಡಿ ನೀವು ನಿಮ್ಮ ಒಂದು ಬೆಳೆದಂತ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿಸಿ ನೀವು ಒಂದು ಸೇಫರ್ ಸೈಡ್ ಆಗಿ ಇರ್ಬೋದು ಅಂತೇಳಿ ನಾನು ನಿಮಗೆ ಈ ಮೂಲಕ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ಯಾವ ಬೆಳೆನ ಇನ್ಸೂರೆನ್ಸ್ ಮಾಡಿಸಿರ್ತೀರಾ ಅದೇ ಬೆಳೆಗೆ ದಯವಿಟ್ಟು ನೀವು ಅದನ್ನೇ ಬಿತ್ತನೆ ಮಾಡಿ, ಒಂದು ವೇಳೆ ನೀವು ಬೆಳೆ ಏನನ್ನ ಚೇಂಜ್ ಮಾಡಿದ್ರಿ ಅಂದ್ರೆ ಕ್ರಾಪ್ ಸರ್ವೆನಲ್ಲಿ ಕ್ರಾಪ್ ಮಿಸ್ ಮ್ಯಾಚ್ ಆಗಿ ಹಣ ಬರೋದು ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಬೆಳೆಯಂತಹ ಬೆಳೆಗಳಿಗೆ ಮಾತ್ರ ನೀವು ಬೆಳೆ ವಿಮೆನ ಮಾಡಿಸಿ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಹಾ ಸರ್. ಮತ್ತೆ ಈಗ ಮೇಡಮ್, ಸಹಾಯಕ ಕೃಷಿ ನಿರ್ದೇಶಕರು, ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಈಗ ಪ್ರಮುಖವಾಗಿ ನಾವು ಅಡಿಕೆ ಬೆಳೆನೆ ಎಲ್ಲಾ ಕಡೆನು ಸಾಂಪ್ರದಾಯಿಕ ಬೆಳೆ, ಮತ್ತೆ ಇದು ಒಂದು ಮಲೆನಾಡು ಭಾಗದ ಜೀವನಾಡಿ ಬೆಳೆ ಅಂತ ನಾವು ಹೇಳ್ಬಹುದು. ಹೇಗೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಮೇಡಮ್ ಇಲಾಖೆಗೆ ತಮ್ಮ ಈ ಒಂದು ಅಂದ್ರೆ ವಿಮೆ ಕುರಿತು? ಸರ್, ಈಗ ಅಡಿಕೆ ಬೆಳೆ ಅಂದ್ರೆ ಈಗ ನಾವೇ ಹೇಳ್ತಿದ್ದೀವಿ ಅಂದ್ರೆ ಬರ್ತಾ ಬರ್ತಾ ಏನಾಗಿದೆ, ಮಲ್ನಾಡ್ ಏರಿಯಾನಲ್ಲಿ ಭತ್ತ ಮುಸ್ಕಿನ್ ಜೋಳ ಏರಿಯಾ ಎಲ್ಲರೂ ಅಡಿಕೆಗೆ ಹೋಗ್ತಿದ್ದಾರೆ. ಸೊ ಇದು ಅಡಿಕೆ ಏನಾಗ್ತಿದೆ, ಇದು ತೋಟಗಾರಿಕೆ ಬೆಳೆ ಮತ್ತೆ ಹವಾಮಾನ ಆಧಾರಿತ ಬೆಳೆ ವಿಮೆ ಇರೋದ್ರಿಂದ ಇದ್ರದ್ದು ಕುರಿತು ಮಾಹಿತಿ ಅಂದ್ರೆ ಈ ಅಡಿಕೆ ಬೆಳೆಗೆ ಹೆಂಗೆ ನೀವು ವಿಮಾ ಕಟ್ಟಬೇಕು ಅದೆಲ್ಲ ತೋಟಗಾರಿಕೆ ಇಲಾಖೆ ಅವರಿಗೆ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಮಾಹಿತಿ. ಇದು ತೋಟಗಾರಿಕೆ, ಇದು ಪ್ಯೂರ್ಲಿ ಈಗ ನಾವೇನ್ ಫಸಲ್ ಬಿಮಾ ಯೋಜನೆ ಹೇಳ್ತಿದೀವಿ, ಇಳುವರಿ ಆಧಾರಿತ. ಇದ್ರಾಗೆ ಕೆಲವು ತೋಟಗಾರಿಕೆ ಬೆಳೆ ಇದಾವೆ, ನಾವು ಇಲ್ಲ ಅಂತ ಹೇಳ್ತಿಲ್ಲ. ಈಗ ಆಲೂಗಡ್ಡೆ ಇದೆ, ಅರಿಶಿನ ಇದೆ, ಟೊಮ್ಯಾಟೊ ಇದೆ, ಇದು ಇಳುವರಿ ಆಧಾರಿತ ಇರುತ್ತೆ. ಬಟ್ ಈಗ ನೀವು ಅಡಿಕೆ ತೆಂಗು ಬೇರೆ ಬೆಳೆ ಮುಖ್ಯ ಇದಾವಲ್ಲ ಅದೆಲ್ಲ ಹವಾಮಾನ ಆಧಾರಿತ, ಹವಾಮಾನ ಆಧಾರಿತ ಅಂತ ಹೇಳಿ. ಬಟ್ ತೋಟಗಾರಿಕೆ ಬೆಳೆಗೆ ನೀವು ನಿಕಟ ಯಾವ್ದಾನ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತೀರಾ. ಭೇಟಿಯಾಗೋಣ ಇನ್ನೊಂದು ವಿಷಯದೊಂದಿಗೆ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಆತ್ಮೀಯ ರೈತ ಬಂಧುಗಳೇ, ಇದುವರೆಗೂ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಶ್ರೀಮತಿ ಪ್ರಭಾಕರ್ ರಶ್ಮಿ ರೆಡ್ಡಿ ಹಾಗೂ ಮುಜ್ಮಿಲ್ ಮತ್ತು ರಮೇಶ್ ಎಚ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳೋಣ ಶ್ರೀದೇವಿ ಪದ, ಭದ್ರಾವತಿ ತಾಲೂಕು ಹಿರಿಯೂರಿನ ನಂಜಮ್ಮ ಮತ್ತು ತಂಡದವರಿಂದ. ಬರುತ್ತಾಳೆ ಸಯ ನೀರಿಗೆ, ಬರುತ್ತಾಳೆ ಸಯ ಹಳ್ಳದ ನೀರಿಗೆ ಬರುತ್ತಾಳೆ ಆ ಬಾಲೆ ಹಳ್ಳಕ ಕೊಡಲ ಎಸಿ ಮಗನೇ ಹಳ್ಳಕ ಕೊಡಲ ಎಸಿ ಮಗನೇ ಕೊಡಗಾಳ ಎಸಿ ಆಕೆ ನೀನ್ಯಾರೋ ನಾನ್ಯಾರೋ ನಿನಗೆ ಜನ ಪುರುಷ ಪುರುಷ ಮನಿಯಾಗೆ ಸುಯ ಪುರುಷ ಮನಿಯಾಗೆ ಸುಯ ಇದ್ದಾರೆ ಕರೆ ಕಬ್ಬ ಮಾಡಿ ಕೊರವೇನೆ ಶ್ರೀ ಬಂದ ಕಾಲ ಮರಣ ಕಾಲ ಗೊತ್ತೆ ಮರವಾಗಿ ಸೇವನ ಮರಬೇದೆ ಅರನೆ ಮರವಾಗಿ ಸೇವನ ಮರಬೇದೆ ಅರನೆ ಮರವಾಗಿ ಸೇವನ ಮರಬೇದೆ ಮರವಾಗಿ ಸೇವನ ಮರಬೇದೆ ತಲ್ಲೆ ಕತೆ ಮನೆಯಾಗೆ ಇರುಲಾರೆ ಅರಣಿ ಮನೆಯಾಗೆ ಇರುಲಾರೆ ದೇವ ಸಿರ ಕತೆ ಮನೆಯಾಗ ಪೋತಿ ಮನಿಯಾಗೆ ಹರ ನೀರ ಕಾತಿ ಮನಿಯಾಗೆ ಇರಲಾರ ಜವರಾಯ ಬೇಗನ ಕರಸಯ್ಯ ಬಂದ ಕಾಲ ಮರಣ ಕಲ ಗೋದೆ ಮರವೋಗೆ ಸೇವನ ಮರೆಬೇದೆ ಹರನೋಗೆ ಸೇವನ ಮರೆಬೇದೆ ಹರನ ಮರವೋಗೆ ಸೇವನ ಮರೆಬೇದೆ ಹರನಿಗೆ ಸೇವನ ಮರೆಬೇದೆ ಹರನ ಹೋಗಿನಿ ಸೇವನ ಮನೆ ತಪ್ಪಲಿಲ್ಲ ಏನೋ ತಗಲಿಲ್ಲ ಯಾಕೋ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಹರಣೆ ತೋ ಬೆರಳೆಗ ತೋ ಕೆತ್ತಿಸಿದನು ಅಂಗಾರ ಬರವಾಳ ಬರವಾ